ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುವ ವಿವಿಧ ಬೆಳೆಗಳ ತಳಿಯ ಬೀಜಗಳ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ದೊಡ್ಡಗೌಡರ್ ಅವರೊಡನೆ ಸಂದರ್ಶನ, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮೊದಲಿಗೆ ಕೇಳೋಣ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುವ ವಿವಿಧ ಬೆಳೆಗಳ ತಳಿಯ ಬೀಜಗಳ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ದೊಡ್ಡಗೌಡರ್ ಅವರೊಡನೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಯಾವ ಒಂದು ತಳಿಯನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ಯಾವ ವಿಧವಾದ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯ ಇಳುವರಿಯನ್ನು ಪಡ್ಕೋಬಹುದು, ನಮ್ಮಲ್ಲಿ ಸಾಕಷ್ಟು ಸುಧಾರಿತ ತಳಿಗಳಿದ್ದಾವೆ, ಬೇರೆ ಬೇರೆ ರೀತಿಯ ಬೀಜಗಳು ಕೂಡ ನಮ್ಮಲ್ಲಿ ಲಭ್ಯವಿದ್ದಾವೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಾಕಷ್ಟು ವಿವಿಧವಾದಂತಹ ಒಂದು ಸುಧಾರಿತ ತಳಿಗಳನ್ನು ರೈತ ಬಾಂಧವರಿಗೆ ನೀಡಿದೆ. ಮುಖ್ಯವಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ ತಳಿಗಳು ರೈತ ಬಾಂಧವರಿಗೆ ಈ ಒಂದು ಬಿತ್ತನೆಗೆ ಲಭ್ಯವಿದೆ ಎಂಬಂಥ ಒಂದು ಮಾಹಿತಿಯನ್ನು ನಮ್ಮ ಜೊತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ತಜ್ಞರಾದಂಥ ಡಾಕ್ಟರ್ ಎಸ್ ಆರ್ ದೊಡ್ಡಗೌಡರ್ ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ. ಹಾಗೆಯೇ ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಈಗ ಮುಂಗಾರು ಆರಂಭ ಆಗಿದೆ, ರೈತ ಬಾಂಧವರು ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ಒಂದು ಹಂಗಾಮಿಗೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮುಂಗಾರು ಹಂಗಾಮಿಗೆ ಯಾವ ಯಾವ ತಳಿಗಳನ್ನು ಶಿಫಾರಸು ಮಾಡಿದೆ, ಮುಖ್ಯವಾಗಿ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೇನು ತಳಿಗಳು ರೈತ ಬಾಂಧವರಿಗೆ ಬಿತ್ತನೆಗೆ ಲಭ್ಯವಿದೆ ಅಂತ ಒಂದು ಮಾಹಿತಿಯನ್ನು. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂಥ ವಿವಿಧ ತಳಿಗಳಿದ್ದವು. ಸೊ ಎಲ್ಲರೂ ಈಗ ನೀವು ತಮ್ಮ ಹೊಲಗಳನ್ನು ಎಲ್ಲನೂ ರೆಡಿ ಮಾಡಿಕೊಂಡಿದ್ದೀರಾ, ಆದ್ರೆ ಈಗ ಮುಂಗಾರು ಹಂಗಾಮು ಸ್ಟಾರ್ಟ್ ಮಾಡೋಕಿನ ಮುಂಚೆ ಎಲ್ಲ ನಿಮ್ಮ ಭೂಮಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಈಗ ಮುಂದೆ ನಾವು ಯಾವ ಬೆಳೆಗಳಿಗೆ ಹೋಗ್ಬೇಕು, ಆಮೇಲೆ ಆ ಬೆಳೆಗಳಲ್ಲಿ ಯಾವ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಅತಿ ಮುಖ್ಯವಾದ ಒಂದು ಅಂಶ. ಹೌದು. ಈಗ ಸುಮಾರು ವರ್ಷಗಳಿಂದ, ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ರೈತ ಬಾಂಧವರು ಈ ಸಜ್ಜೆಯನ್ನ ಸ್ವಲ್ಪ ಬಿಟ್ಟಿದ್ದಾರೆ. ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡೋದು ಪ್ರದೇಶ ಬಹಳಷ್ಟು ಕಡಿಮೆ ಆಗಿದೆ. ತೊಗರಿ ಪ್ರದೇಶ ಜಾಸ್ತಿ ವಿಸ್ತರಣೆ ಆಗಿದೆ. ತೊಗರಿಗೆ ಒಂದು ಸುಧಾರಿತ ಬೇಸಾಯ ಕ್ರಮಗಳಾಗಿರ್ಬೋದು ಅಥವಾ ಒಂದು ಹೊಸ ತಳಿಯ ಒಂದು ಲಭ್ಯತೆ ನಮ್ಮ ರೈತ ಬಾಂಧವರಿಗೆ ಸಿಕ್ಕಿರೋದ್ರ ಒಂದು ಪರಿಣಾಮ ಆಗಿರ್ಬೋದು. ತೊಗರಿಯಲ್ಲಿ ಯಾವ ಯಾವ ತಳಿಗಳು ಬಿತ್ತನೆಗೆ ಸೂಕ್ತ ಅಂತ ಹೇಳ್ತಾರೆ ನಮ್ಮ ಭಾಗದಲ್ಲಿ? ಈಗ ನಮ್ಮ ಒಂದು ಪ್ರದೇಶಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತೊಗರಿ ಅಂತಂದರೆ ಸೊ ಇದು ನಮ್ಮದು ಮೇಜರ್ ಕ್ರಾಪ್ ಇದು. ಸೊ ಇದರಲ್ಲಿನ ಬೇರೆ ಬೇರೆ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಇನ್ನು ತಯಾರಿಸಿರ್ತಾರೆ. ಅದರಲ್ಲಿ ಮುಖ್ಯವಾದ ತಳಿಗಳು ಯಾವ ಅಂದರೆ ಒಳ್ಳೆಯದು TS3R ಅಂತಿದೆ. ಇದು ಮುಂಚಿತವಾಗಿಂದ ಬೆಳ್ಕೊಂಡು ಬರ್ತಾ ಇದ್ರಿ. ಈ ಒಂದು ತಳಿಯ ಒಂದು ವಿಶೇಷ ಗುಣಗಳು ಯಾವ ಅಂದರೆ ಇದು ಒಂದು 150-165 ದಿನಗಳಲ್ಲಿ ಮಾಗುತ್ತದೆ. ಈ ಒಂದು ತಳಿಯನ್ನು Vol.1, 2 and 3 ಶಿಫಾರಸು ಮಾಡಲಾಗಿದೆ. ಈ ಗಿಡ ಒಂದು ಎತ್ತರ 130-160 ಸೆಂಟಿಮೀಟರ್ನಷ್ಟು ಬೆಳೆಯುತ್ತದೆ. ಈ ಒಂದು ತಳಿ ಅವಧಿ ಕಡಿಮೆ ಆಗಿರೋದ್ರಿಂದ ಸರ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ರೈತರು ತಮ್ಮ ಮಳೆ ಆಶ್ರಿತ ಮೇಲೆ ಇನ್ನು ಈ ಬೆಳೆಯನ್ನು ಬೆಳಿಲಿಕ್ಕೆ ಒಂದು ಅನುಕೂಲವಾಗುತ್ತದೆ. ಈಗ ನಮ್ಮ ನೀರಾವರಿ ಪ್ರದೇಶ ಕಡಿಮೆ ಇರೋದ್ರಿಂದ ಭಾಳ ರೈತರು ಮಳೆ ಮೇಲೆ ಅವಲಂಬಿತವಾಗಿರುತ್ತಾರೆ. ಅಂಥ ರೈತರು ಇದೇ ತಳಿಗಳನ್ನು ಅವರು ಆಯ್ಕೆ ಮಾಡ್ಕೋಬೇಕು ಅನ್ನೋದು ವಿಶೇಷ ಮಾಹಿತಿ. ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಒಂದು ತಳಿಯನ್ನು ಬೆಳೆದು ಸೂಕ್ತ ಅಂತ ಹೇಳ್ತಾರೆ? ಹಾಂ, ಸೂಕ್ತ ಸರ್. ಈಗ ಒಂದು ಮಳೆ ಚೆನ್ನಾಗಿ ಬಂದುಬಿಟ್ರೆ ಏನಾಗ್ಬಿಡುತ್ತೆ, ಸೊ ಈ ಒಂದು ತಳಿ ಚೆನ್ನಾಗಿ ಇದು ಬರುತ್ತೆ. ಎಲ್ಲಿ ನೀರಾವರಿ ಇದ್ದಂಥ ರೈತರು ಬೇರೆ ತಳಿಗಳಿದ್ದವು ಅದನ್ನು ನಾನು ಮುಂದೆ ಹೇಳ್ತೇನೆ. ಈ ಒಂದು ತಳಿಯ ಇಳುವರಿ ಸುಮಾರು ಒಂದು 15-16 quintal ಒಂದು ಹೆಕ್ಟರ್ಗೆ ಬರುತ್ತೆ. ಅಂದ್ರೆ ಸುಧಾರಿತ ಬೇಸಾಯ ಕ್ರಮಗಳನ್ನ ರೈತ ಬಾಂಧವರು ಕಾಲಕಾಲಕ್ಕೆ ಕೈಗೊಂಡ್ರೆ ಇದು ಒಂದು ಅತಿ ಮುಖ್ಯವಾದ ಒಂದು ಅಂಶ ಸರ್. ಯಾವುದೇ ಬೆಳೆ ಆಗಲಿ ಸೊ ರೈತರು ಈ ಒಂದು ಇಳುವರಿ ಏನು ಹೇಳ್ತಾ ಇದಾವಲ್ಲ, ಸೊ ಇದು ಒಂದು ಸುಧಾರಿತ ಬೇಸಾಯ ಕ್ರಮಗಳು ಏನದವು ಅವರು ಅನುಸರಿಸಬೇಕಾಗುತ್ತದೆ. ಅಂದಲ್ಲಿ ಮಾತ್ರ ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಅದು ಸಾಧ್ಯವಾಗುತ್ತೆ. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವೇನು ಭೂಮಿ ತಯಾರಿಯಿಂದ ಹಿಡಿದು ಲಾಸ್ಟಿಗೆ ನಾವು ಹಾರ್ವೆಸ್ಟ್ ಮಾಡುವವರೆಗೂ ಅಂದರೆ ಕೊಯ್ಲು ಮಾಡುವವರೆಗೂ ನಾವು ಎಲ್ಲ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ರೈತರಿಗೆ ಅನುಕೂಲವಾಗುತ್ತದೆ. ಅಂತಂದರೆ TS3R ವಿಶೇಷತೆ ಅಂತ ಹೇಳ್ತೀರಿ, ಇದಕ್ಕೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಅಥವಾ ಇದರ ಗುಣಲಕ್ಷಣಗಳು ವಿಶೇಷ ಏನು, ಯಾವ ಒಂದು ವಿಶೇಷದ ಅಂಶದ ಆಧಾರದ ಮೇಲೆ ನಾವು ರೈತ ಬಾಂಧವರಿಗೆ ಇದನ್ನು ಬಿತ್ತನೆ ಮಾಡಲಿಕ್ಕೆ ನಾವು ಶಿಫಾರಸು ಮಾಡಲಾಗ್ತದೆ? ಇದರ ಒಂದು ವಿಶೇಷ ಗುಣಧರ್ಮಗಳು ಏನಂದರೆ ಈ ತಳಿಯು ನೆಟೆ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುತ್ತದೆ. ಮುಂದುವರೆದು ಇದು ಮಧ್ಯಮದಿಂದ ಆಳ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ. ಆಮ್ಯಾಗ ಹೂವಿನ ದಳಗಳ ಮೇಲೆ ನೆರಳೆ ಬಣ್ಣದ ಇರುತ್ತದೆ. ಅಂದ್ರೆ ಏನು ಬೇರೆ ಒಂದು ತಳಿಗಳಿಗೆ ನಾವು ಯಾವ ತರ ಇದನ್ನು ವ್ಯತ್ಯಾಸ ಮಾಡಬಹುದು, ಇದು ಒಂದು ಅಂಶ. ಅಂದ್ರೆ ತಾವು ಹೇಳಿದ ಹಾಗೆ ನಮ್ಮ ರೈತ ಬಾಂಧವರು ಈ TS3R ಮುಂಗಾರು ಹಂಗಾಮಿಗೆ 150-160 ದಿನಗಳ ಒಂದು ಅಂತರದಲ್ಲಿ ಬರುವಂತಹ ಒಂದು ತಳಿಯನ್ನ ಬಿತ್ತಬಹುದು ಎಂಬಂತ ಒಂದು ಮಾಹಿತಿ. ಮುಖ್ಯವಾಗಿ ಈಗ ನಾವು ಅಲ್ಪಾವಧಿ ತಳಿ ಬಗ್ಗೆ ಮಾತಾಡಿದ್ವಿ. ಅಂತಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಏನು ಬೆಳೆಗಳನ್ನು ಬೆಳಿಬಹುದು ಎಂಬಂತ ಒಂದು ವಿಷಯ, ಜೊತೆಗೆ ಇಲ್ಲಿ ಅಲ್ಪ ಸ್ವಲ್ಪ ನೀರನ್ನು ಇರುವಂತಹ ರೈತರು ಬೇರೆ ತಳಿಗೆ ಏನಾದರೂ ಹೋಗ್ಬೋದಾ? ರೈತ ಬಾಂಧವರೇ, ಸೊ ಇದು ಒಂದು ಉತ್ತಮವಾದ ಒಂದು ಪ್ರಶ್ನೆ. ಸೊ ಇಲ್ಲಿ ಏನು ಹೇಳ್ಬೇಕಾಗ್ತಾನೆ ಅಂದರೆ, ಸೊ ಈ ಒಂದು ಏರಿಯಾದಲ್ಲಿ ಎಲ್ಲಿ ಸ್ವಲ್ಪ ರೈತರಿಗೆ ಒಂದು ನೀರು ಕೊಡಲಿಕ್ಕೆ ಅವಶ್ಯಕತೆ ಇದೆ ಅಥವಾ ಎರಡು ನೀರು ಅಂತ ಸಿಗುವಂಥದ್ದು, ಇಲ್ಲಿ ಮಳೆ ಚೆನ್ನಾಗಾದರೆ ಏನು ತೊಂದರೆ ಇಲ್ಲ, ಅಂಥ ಒಂದು ಪ್ರದೇಶಕ್ಕೆ ನಾವೊಂದು GRG 811 ಅಂತ ವೆರೈಟಿ ಇದೆ. ಸೊ ಇದು ಇತ್ತಿತ್ತಲಾಗಿ ಒಂದು ಕಳೆದ ಒಂದು 4-5 ವರ್ಷ ಹಿಂದ್ಗಡೆ ಬಿಡುಗಡೆ ಮಾಡಿರುವಂಥ ತಳಿ. ಇದ್ರದ್ದು ಒಂದು ವಿಶೇಷ ಗುಣಗಳು ಏನಂದರೆ, ಇದು ಒಂದು ಏನಪ್ಪ ಅಂದರೆ TS3R ಒಂದು 15 ಲೇಟ್ ಆಗುತ್ತೆ. ಅಂದರೆ ಕಟಾವಾಗಿ ಬರೋದು ಅಂದರೆ ಇದು ಕಟಾವಾಗಿ ಬರೋದು 160-165 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ಒಂದು ತಳಿಯನ್ನು Vol.1 and 2 ಶಿಫಾರಸು ಮಾಡಲಾಗಿದೆ. ಈ ತಳಿ ಏನಾಗುತ್ತೆ ಅಂದರೆ, ಸೊ ಒಂದು ಸ್ವಲ್ಪ TS3R ಎತ್ತರ ಜಾಸ್ತಿ ಇರುತ್ತೆ. ಸೊ 150-175 ಸೆಂಟಿಮೀಟರ್ವರೆಗೂ ಹೈಟು ಎತ್ತರ ಬರುತ್ತೆ. GRG 811 ಹೌದು, ತಾವು ಹೇಳಿದ್ರಿ ಇಲ್ಲಿ ನಾವು TS3R ಬೆಳೆದ್ರೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಅಷ್ಟು ಕ್ವಿಂಟಲ್ ಬರ್ಬೋದು ಅಂತಂದ್ಬಿಟ್ಟು. ಈಗ ನಾವು ಈ GRG 811 ನಾವು ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು, ಒಂದು ಒಳ್ಳೆಯ ಇಳುವರಿನ ಪಡ್ಕೋಬೇಕಪ್ಪ ಅಂದರೆ? ಸುಮಾರು ಒಂದು 15-16 ಕ್ವಿಂಟಲ್ ಒಂದು ಹೆಕ್ಟರ್ಗೆ ಇಳುವರಿಯನ್ನು ಈ ತಳಿಯಲ್ಲೂ ಕೂಡ ನಾವು ಪಡೆಯಲು ಸಾಧ್ಯವಾಗುತ್ತದೆ. ಅಂದ್ರೆ ಸಂದಿಗ್ಧ ಸಮಯದಲ್ಲಿ ನಾವು ನೀರನ್ನ ಕೊಡುವಂತ ಒಂದು ಅವಶ್ಯಕತೆ, ಒಂದು ಸಂಪನ್ಮೂಲ ನಮ್ಮಲ್ಲಿ ಇರಬೇಕು. ಇರಬೇಕು. ಈ ಒಂದು ತಳಿಯ ಒಂದು ವಿಶೇಷ ಗುಣಧರ್ಮ ಏನಂದ್ರೆ ಆಳವಾದ ಕಪ್ಪು ಭೂಮಿಗೆ ಸೂಕ್ತವಾದ ತಳಿ ಸರ್. ಅದರ ಜೊತೆಗೆ ನೆಟೆ ಮತ್ತು ಗೊಡ್ಡ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತದೆ. GRG 811. ಇವೆರಡು ತಳಿಯನ್ನು ಬಿಟ್ಟರೆ ಇನ್ನೊಂದು ಹೊಸ ತಳಿ ಇದೆ, ಸೊ GRG 152 ಅಂತ. ಈ ತಳಿ ಸಹ 165 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಮುಂದುವರೆದು ಈ ತಳಿಯನ್ನು Walaya 1, 2, and 3 ಶಿಫಾರಸು ಮಾಡಲಾಗಿದೆ. ಜೊತೆಗೆ ಈ ಒಂದು GRG 152 ತಳಿ ಅಂತ ಹೇಳಿದ್ರೆ ಇದರ ಒಂದು ವಿಶೇಷತೆ ಅಂತ ಹೇಳ್ತಾರೆ. ಈ ಒಂದು ತಳಿ ಏನಂತಂದ್ರೆ ಇದ್ರ ಗಿಡನು ಸ್ವಲ್ಪ ಎತ್ತರ 152 to 175 cm ಅಂದ್ರೆ ಹೈಟ್ ಆಲ್ಮೋಸ್ಟ್ GRG 152, 811 ಸೇಮ್ ಬರುತ್ತೆ. ಮುಂದುವರೆದು ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇದು ಅಧಿಕ ಇಳುವರಿ ಕೊಡುತ್ತದೆ. ತದನಂತರ ನೆಟೆ ರೋಗ ನಿರೋಧಕ ಮತ್ತು ಗೊಡ್ಡ ರೋಗಕ್ಕೆ ಸಹಿಷ್ಣುತೆಯನ್ನು ಹೊಂದಿರುತ್ತದೆ. ಮುಂದುವರೆದು ಕಪ್ಪು ಮತ್ತು ಆಳವಾದ ಭೂಮಿಗೆ ಸೂಕ್ತವಾದ ತಳಿ ಅಂದರೆ ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಮಳೆಯಾಶ್ರಿತ ಪ್ರದೇಶಕ್ಕೆ ಕಡಿಮೆ ಅವಧಿಯ ಒಂದು ಬೆಳೆಯನ್ನು TS3R ಅನ್ನು ಬಿತ್ತಬಹುದು. ಜೊತೆಗೆ ನೀರಿನ ಸಂಪನ್ಮೂಲ ಇರುವಂತಹ ರೈತ ಬಾಂಧವರು GRG 811 ಆಯ್ಕೆ ಮಾಡಬಹುದು ಸೂಕ್ತ ಅಂತಂತ ಅಂದ್ಬಿಟ್ಟು ಹೇಳಿದ್ರಿ. ಇವುಗಳು ಬೀಜ ಮಾರಾಟಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದಾವೆ ಹೇಗೆ? ಎಲ್ಲ ರೈತರು ಬಾಂಧವರಿಗೂ ಒಂದು ಇನ್ಫಾರ್ಮೇಶನ್ ಏನಂದ್ರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಿಮಗೆ ತಿಳಿದಿರುವ ಹಾಗೆ ಎಲ್ಲ ನಮ್ಮ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಸಹ ನಮ್ಮ ಬೀಜ ಘಟಕ ಇದೆ. ಆ ಎಲ್ಲ ಘಟಕದಲ್ಲಿ ಕೂಡ ಇವು ಬೀಜಗಳು ಲಭ್ಯವಿರುತ್ತವೆ. ಮಾರಾಟ ವ್ಯವಸ್ಥೆ ಇದೆ. ಮಾರಾಟ ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿಯ ಮುಖಾಂತರನ ಸೊ ಎಲ್ಲೆಲ್ಲಿ ನಮ್ಮ ರಿಸರ್ಚ್ ಸ್ಟೇಷನ್ಸ್ ಇದ್ದವು, ಸಂಶೋಧನಾ ಕೇಂದ್ರಗಳಿದ್ದವು, ಅಲ್ಲಿಂದನ ಮಾರಾಟ ಆಗುತ್ತೆ. ಇದು ಈಗ ಎಲ್ಲ ಸ್ಟೇಷನ್ಸಲ್ಲಿ ಇದ್ದವು. ಉದಾಹರಣೆಗೆ ಹೇಳಬೇಕಂದ್ರೆ ತೊಗರಿ ಹೋಗ್ಬೇಕಂತಂದ್ರೆ ನಿಮ್ಗೆ ಕಲಬುರಗಿಯಲ್ಲಿದೆ, ರಾಯಚೂರಲ್ಲಿದೆ, ಭೀಮರಾಯನಗುಡಿಯಲ್ಲಿದೆ, ಮಾಳೂರಲ್ಲಿದೆ, ಕೌಡಿಮಟ್ಟಿಯಲ್ಲಿದೆ, ರಡ್ಡೆವಾಡಿಗಳು ಸಹ ಈ ಎಲ್ಲ ತೊಗರಿ ವೆರೈಟಿ ಸಿಗುತ್ತೆ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಂಶೋಧನಾ ಕೇಂದ್ರ ಆಗಿರ್ಬೋದು, ಅಲ್ಲಿ ಒಂದು ಬೇರೆ ಬೇರೆ ಕೃಷಿ ಶಿಕ್ಷಣ ವಿಸ್ತರಣಾ ಘಟಕ ಆಗಿರ್ಬೋದು, ಅಲ್ಲೆಲ್ಲ ಲಭ್ಯ ಇದಾವೆ. ಇದು ಮೇಜರ್ ಏನಂತಂದ್ರೆ ಬೀಜ ಘಟಕ ಮತ್ತು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಎಲ್ಲ ಒಂದು ಸ್ಟೇಷನ್ಸ್ ಅಲ್ಲಿ ಸಹ ಇದು ಸಿಗುತ್ತೆ ಬೀಜ. ಈಗ ದೊಡ್ಡಗೌಡ್ರೆ, ಈಗ ಈಗಾಗಲೇ ವಿಶ್ವವಿದ್ಯಾಲಯ ಈ ಮುಂಗಾರು ಹಂಗಾಮಿಗೆ ಸುಧಾರಿತ ಬೇರೆ ಬೇರೆ ತಳಿಯ ಬೀಜಗಳನ್ನು ಪ್ರಯೋಗಕ್ಕೆ ಒಳಪಡಿಸಿ ಅದನ್ನು ಶಿಫಾರಸು ಮಾಡಿದೆ. ಈಗ ತೊಗರಿಯನ್ನು ಬಿಟ್ಟರೆ ನಮ್ಮ ರೈತ ಬಾಂಧವರು ಈ ಒಂದು ಯಾವ ಒಂದು ತಳಿಗಳನ್ನು ಬೆಳೆಗಳನ್ನು ಆಯ್ಕೆ ಮಾಡ್ಬೋದು? ತೊಗರಿವನ್ನು ಬಿಟ್ಟರೆ ಇವಾಗ ಮುಂದೆ ಎಲ್ಲಿ ನೀರಾವರಿ ಪ್ರದೇಶ ಇದೆ ಭತ್ತವನ್ನು ಕೂಡ ನಮ್ಮಲ್ಲಿ ಜಾಸ್ತಿ ನಾಟಿ ಮಾಡ್ತಾರೆ. ಭತ್ತವನ್ನು ಕೂಡ ಅವರು ರೈತ ಬಾಂಧವರು ತೆಗೆದುಕೊಳ್ಳಬಹುದು. ಈ ಗಂಗಾವತಿ ಏರಿಯಾ ಇದೆ, ಸೊ ಅಲ್ಲೆಲ್ಲ ಗಂಗಾವತಿ ಆಯಿತು. ಸೊ ಈಗ ಆ ಏರಿಯಾದಲ್ಲಿ ಮೇಜರ್ ಪ್ಯಾಡಿ ಭತ್ತ ಇರೋದ್ರಿಂದ ಆ ಏರಿಯಾದಲ್ಲಿ ರೈತ ಬಾಂಧವರು ಭತ್ತವನ್ನು ತಾವು ತೆಗೆದುಕೊಳ್ಳಬಹುದು. ಈಗ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಮತ್ತು ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಭತ್ತವನ್ನು ಮುಂಗಾರಿನೂ ಬೆಳೆದಿದ್ದಾರೆ, ಎರಡನೇ ಬೆಳೆಯಾಗಿ ಭತ್ತವನ್ನು ಕೂಡ ಹಿಂಗಾರಿ ಬೆಳೆಯನ್ನಾಗಿನೂ ಕೂಡ ಎರಡೂ ಬೆಳೆಗಳನ್ನು ತರ್ಕೋತಾರೆ. ಈ ಭತ್ತದಲ್ಲಿ ತಳಿಗಳು ಯಾವುದೇ ಅಂತ ಹೇಳ್ತೀರಿ? ಸರಿ ಸರ್, ಇದೊಂದು ಉತ್ತಮವಾದ ಒಂದು ಪ್ರಶ್ನೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಭತ್ತದಲ್ಲಿ ನಮ್ಮ ಒಂದು GGB 0501 ಅಂತಿದೆ. ಸೊ ಗಂಗಾವತಿ ಸೋನಾ ಅಂತ ಪ್ರಚಲಿತ ತಳಿ. ಇದು ಒಂದು ಏನಪ್ಪಾ ಅಂತಂದ್ರೆ ಇದು ಈ ಒಂದು ವೆರೈಟಿ 135 to 140 ದಿನಗಳಲ್ಲಿ ಮಾಗುತ್ತದೆ. ಮತ್ತು ಈ ಒಂದು ತಳಿಯನ್ನು Walaya 3 ಶಿಫಾರಸು ಮಾಡಲಾಗಿದೆ. ಈ ಗಿಡದ ಎತ್ತರ ಸುಮಾರು 90 to 95 cm ಇರುತ್ತದೆ. ಇಳುವರಿ 65 to 70 quintal ಒಂದು ಹೆಕ್ಟರ್ಗೆ ರೈತ ಬಾಂಧವರು ಪಡೆಯಬಹುದು. ಅಂತಂದ್ರೆ ಒಳ್ಳೆಯ ಗುಣಮಟ್ಟದ ಗಂಗಾವತಿ ಸೋನ ಅಂತ ಹೇಳಿ ಇದನ್ನ ಮುಂಗಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಮಾಡ್ತಾರೆ. ಗಂಗಾವತಿ ಸೋನ ಅಂತ ಹೇಳ್ಬಿಟ್ಟು ನಮ್ಮ ರೈತ ಬಾಂಧವರು ಬಹಳಷ್ಟು ಜನರು ಅದನ್ನೇ ಆಯ್ಕೆ ಮಾಡ್ತಾರೆ. ಸೋನಾ ಮಸೂರಿಕ್ಕೆ ಮುಖ್ಯವಾಗಿ ಗಂಗಾವತಿ ಸೋನ ಅಂತಾನೆ ಯಾಕೆ ಅದನ್ನ ಆಯ್ಕೆ ಮಾಡ್ತಾರೆ? ಇದರ ವಿಶೇಷತೆ ಏನಂತ ಹೇಳ್ತೀರಿ? ಇದರ ವಿಶೇಷತೆ ಏನಂದ್ರೆ ಸರ್, ಇವಾಗ ಜವಳು ಅಥವಾ ಸವಳು ಭೂಮಿಗೆ ಒಂದು ಸೂಕ್ತವಾದ ತಳಿ ಇದು. ಮುಂದುವರೆದು ಎಲೆ ಕವಚ ಮುಚ್ಚು ರೋಗ, ದುಂಡಾನು ಅಂಗಮಾರಿ ರೋಗ, ಬೆಂಕಿ ರೋಗ ಮತ್ತು ಕಂದು ಜಿಗಿ ಉಳುವಿಗೆ ಸಹಿಷ್ಣುತೆಯನ್ನು ಹೊಂದಿರುತ್ತದೆ. ಅಂದ್ರೆ ಹುಳುವಿಗೆ ಮತ್ತೆ ರೋಗಕ್ಕೆ ಎರಡಕ್ಕೂ ನಿರೋಧಕ ಶಕ್ತಿಯನ್ನು ಹೊಂದಿರುವಂತ ತಳಿ ಅಂದ್ರೆ ಗಂಗಾವತಿ ಸೋನ. GGB 0501 ಅಂತ ಸಿಗುತ್ತೆ. ತಳಿ ಹೆಸರು, ತಳಿ ಹೆಸರು. ಈ ತಳಿಯನ್ನು ಬಿಟ್ಟರೆ ಮುಂದೆ RNR 15048 ಅಂತಿದೆ ಸರ್. RNR ನಮಗೆ ರೈತ ಬಾಂಧವರಿಗೆ ಸಾಕಷ್ಟು ಪರಿಚಿತ ಇರುವಂತಹದ್ದು. ಇದೊಂದು ಕೂಡ ಒಂದು ತಳಿ. ಇದು ಒಂದು ಅವಧಿ ಏನಪ್ಪಾ ಅಂದ್ರೆ ಇದು 120 ರಿಂದ 125 ದಿನಗಳಲ್ಲಿ ಮಾಗುವಿಕೆಗೆ ಬರುತ್ತೆ. ಅಂದ್ರೆ ಕಡಿಮೆ ಅವಧಿಯಲ್ಲಿ ಇದು ಮಾಗುತ್ತದೆ, ಅರ್ಲಿ ಬರ್ತದೆ. ಅರ್ಲಿ ಬರುತ್ತೆ, ಒಂದು 10-15 days ಅರ್ಲಿ ಆಗುತ್ತೆ ಸರ್. ಆಮೇಲೆ ಇದು ವಲಯ 2 ಮತ್ತು 3 ಮುಂಗಾರು ಹಂಗಾಮಿಗೆ ಸೂಕ್ತವಾದ ತಳಿ. ಗಿಡದ ಎತ್ತರ 90-100 cm ವರೆಗೆ ಬರುತ್ತೆ. ಮುಂದುವರೆದ ಇಳುವರಿ 60-65 quintal ಪ್ರತಿ ಹೆಕ್ಟರ್ಗೆ ರೈತ ಬಾಂಧವರು ಪಡಿಬಹುದು. ಇದರ ವಿಶೇಷತೆ ಏನಂತ ಸರ್, ಇವಾಗ ಧಾನ್ಯದ ಗುಣಮಟ್ಟ BPT 5-0 ಸಮನಾಗಿರುತ್ತೆ. ಅಂದ್ರೆ ಈಗ ಜಾಸ್ತಿ ನಮ್ಮ ಏರಿಯಾದಲ್ಲಿ BPT 5-0 ಬೆಳೀತಾ ಇದ್ದಾರೆ ರೈತ ಬಾಂಧವರು. ಅದೇ ತರನೇ ಇದು ಸಮನಾಗಿ ಅದೇ ಅದು ಲೆವೆಲ್ಗೆ ಸೇಮ್ ಟೈಪ್ ಬರುತ್ತೆ. ಆಮೇಲೆ ಅಲ್ಪಾವಧಿ ತಳಿ ಆಗಿರೋದ್ರಿಂದ ಸೊ ಇದು ರೈತ ಬಾಂಧವರಿಗೆ ಹೆಲ್ಪ್ ಆಗುತ್ತೆ. ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಕೂಡ ರೈತ ಬಾಂಧವರು ಇದರಿಂದ ಪಡಿಬಹುದು. ಇಳುವರಿ ಹೇಗೆ ಅಂತ, ಇದರ ಇಳುವರಿ 60-65 quintal ಒಂದು ಹೆಕ್ಟರ್ಗೆ, 60-65 quintal ರೈತ ಬಾಂಧವರು ಪಡಿಬಹುದು. ಮುಂಗಾರು ಬೇಗ ಆರಂಭ ಆಯಿತು ಅಂತಂದ್ರೆ ಕಡಿಮೆ ಅವಧಿಯ ಹೆಸರಿನ ಬೆಳೆಗೆ ರೈತ ಬಾಂಧವರು ಹೋಗ್ತಾರೆ ಅಂತಂದ್ರೆ ಬೆಳೆಯೂ ಕೂಡ ಸಿಗ್ತದೆ. ಅಲ್ಲಿನ ಒಂದು ಸಾರ್ವಜನಿಕ ಹೀರಿಕೊಳ್ಳುವಂಥ ಒಂದು ಗೊಬ್ಬರದ ಒಂದು ಲಭ್ಯತೆಯು ಕೂಡ ಹೆಚ್ಚಾಗ್ತದೆ. ರೈತ ಬಾಂಧವರು ಅಲ್ಲಲ್ಲಿ ಒಳ್ಳೆಯ ಬೆಳೆಯನ್ನು ಕೂಡ ಬೆಳೆದು ಉತ್ತಮ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ನಾವು ಹೆಸರಿಗೆ ಬಂದರೆ ಸುಧಾರಿತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಗೊಂಡಿದ್ದಾವೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಹೆಸರಿನ ತಳಿಯಾದಂಥ BGS 9 ಅಂತ ಒಂದು ತಳಿ ಇದೆ. BGS 9 ಇದು ತಾವು ಹೇಳಿದಂಗೆ ಇದು ಬೇಗ ಕಟಾವಿಗೆ ಬರುತ್ತೆ. ಸುಮಾರು ಒಂದು 65-67 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಆಮೇಲೆ ಈ ಒಂದು ತಳಿಯನ್ನು ವಲಯ 1 ಮತ್ತು 2 ಶಿಫಾರಸು ಮಾಡಲಾಗಿದೆ. ಗಿಡದ ಎತ್ತರ ಸುಮಾರು ಒಂದು 55-60 cm ಇರುತ್ತದೆ ಸರ್. ಮುಂದೆ ಇದರ ಇಳುವರಿ 10-12 quintal ಒಂದು ಪ್ರತಿ ಹೆಕ್ಟರ್ಗೆ ರೈತರು ಪಡಿಬಹುದು. ಅಂದ್ರೆ 2.5 ಎಕರೆಗೆ 10-12 quintal ಇಳುವರಿಯನ್ನ ಪಡ್ಕೋಬಹುದು. ಒಳ್ಳೆಯ ಒಂದು ಬೆಲೆನೂ ಕೂಡ ಹೆಸರಿಗಿದೆ. ಹೆಸರಿಗಿದೆ ಸರ್, ಈ ತರ ರೇಟ್ ನೋಡಿದ್ರೆ ಬೆಲೆ ಜಾಸ್ತಿ ಇದೆ. ಇದಕ್ಕೆ ರೋಗ ನಿರೋಧಕ ಶಕ್ತಿ, ಇದರ ಒಂದು ವಿಶೇಷತೆ, ಈ ಒಂದು BGS 9 ಹೆಸರು ತಳಿಯ ವಿಶೇಷತೆ ಏನಂತ ಹೇಳ್ತೀರಿ? ಈ ತಳಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸೊ ಮಜ್ಜಿಗೆ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತದೆ. ಕಾಳು ಮತ್ತು ದಪ್ಪವಾಗಿದ್ದು ಮಿಂಚು ಹಸಿರಿನ ಬಣ್ಣ ಹೊಂದಿರುತ್ತದೆ. ಸೊ ಇದು ಒಂದು ಇದರ ಒಂದು ವಿಶೇಷ ಗುಣಧರ್ಮಗಳು. ಇದು ಗಿಡ ಎತ್ತರ ಬೆಳೆಯೋದ್ರಿಂದ ಯಂತ್ರದಿಂದ ಕಟಾವು ಮಾಡಲು ರೈತ ಬಾಂಧವರಿಗೆ ಅನುಕೂಲವಾಗ ಬಹಳಷ್ಟು ಮುಖ್ಯವಾದಂತಹ ಒಂದು ವಿಷಯ. ಯಾಕಂತಂದ್ರೆ ಈಗ ನಾವು ಕಿತ್ತೋದು, ರಾಶಿ ಮಾಡೋದು, ಸ್ವಲ್ಪ ಒಂದು ಕಾರ್ಮಿಕರ ಸಮಸ್ಯೆ, ಲೇಬರ್ ಖರ್ಚನ್ನ ನಾವಿಲ್ಲಿ ಈ ಒಂದು ಬೆಳೆಯಲ್ಲಿ ತಗ್ಗಿಸಬಹುದು ಅಂತ ಒಂದು ವಿಚಾರ. ಸಮಸ್ಯೆಗಳು ಬಹಳ ಇದ್ದವು. ಸೊ ಈಗ ಲೇಬರ್ ಅವೈಲೇಬಿಲಿಟಿ ಅಥವಾ ಕಾರ್ಮಿಕರ ಒಂದು ಸಿಗುವಿಕೆ ಸಮಸ್ಯೆ ಬಹಳ ಇದೆ. ಆದ್ರಿಂದ ಅಂತ ಒಂದು ಪ್ರದೇಶದಲ್ಲಿ ಎಲ್ಲಾ ಪ್ರದೇಶದಲ್ಲೂ ಇದು ಇದ್ದಿದ್ದೆ. ಆದ್ರಿಂದ ಅದು ಕಟಾವಾಗಿ ಹೆಚ್ಚು ಸೂಕ್ತವಾದ ತಳಿ ಇದಾಗಿದೆ BGS 9. BGS 9 ಇದನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ರೈತ ಬಾಂಧವರು ಕೊಂಡ್ಕೊಳ್ಳಿಕ್ಕೆ ಲಭ್ಯ ಇದೆ ಅಂತ ಹೇಳ್ತೀರಿ? ಭತ್ತ ಈಗ ನಮ್ಮ ಮೇಜರ್ ಅಂತಂದ್ರೆ ಗಂಗಾವತಿ ಎಲ್ಲಿ ನಮ್ಮ ಬೀಜ ಘಟಕ ಏನಿದೆ ಅಲ್ಲ, ಸೊ ಅಲ್ಲಿ ಲಭ್ಯವತಿ ಇದೆ. ಅದೇ ತರ ದಡೆಸೂಗೂರಲ್ಲಿ ಸಿಗುತ್ತೆ. ಮುಂಚೆ ನಾವು ಒಂದು ಯೂನಿವರ್ಸಿಟಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಯಾವ ಪ್ರದೇಶದಲ್ಲಿ ಯಾವ ಬೆಳೆಗಳು ಜಾಸ್ತಿ ಇದ್ದವು, ಅದೇ ಒಂದು ಉದ್ದೇಶದಿಂದ ಎಲ್ಲ ಕಡೆಗೂ ನಮ್ಮ ಬೀಜ ಘಟಕವನ್ನು ಸ್ಥಾಪಿಸಲಾಗಿರುತ್ತದೆ. ಆಯಾ ಬೆಳೆಗಳು ಆ ಪ್ರದೇಶದಲ್ಲಿ ಸಿಗುತ್ತದೆ. ಅಂದ್ರೆ ರೈತ ಬಾಂಧವರಿಗೆ ಆ ಭಾಗದಲ್ಲಿ ಯಾವ ಬೆಳೆಯನ್ನ ಬೆಳೀತಾರೆ, ಆ ಬೀಜದ ಲಭ್ಯತೆ ರೈತ ಬಾಂಧವರಿಗೆ ಈ ಸರಳವಾದ ರೀತಿಯಲ್ಲಿ ಸಿಗುವ ಹಾಗೆ ಅಲ್ಲಿ ದಾಸ್ತಾನನ್ನ ಮಾಡ್ಕೊಂಡಿದ್ದೀರಿ. ಈಗ ದೊಡ್ಡಗೌಡ್ರೆ, ಈ ಎಣ್ಣೆಕಾಳು ಬೆಳೆಗಳನ್ನು ರೈತ ಬಾಂಧವರು ಬೆಳೆಯೋದು ಕಡಿಮೆ ಆಗಿಬಿಟ್ಟಿದೆ. ಈಗ ನಾವು ಈಗ ಸೂರ್ಯಕಾಂತಿಯನ್ನು ಬಿಟ್ಟುಬಿಟ್ಟಿದ್ದೀವಿ, ಜೊತೆ ಶೇಂಗಾ ಬೆಳೆಯನ್ನು ಕೂಡ ಪ್ರದೇಶ ವಿಸ್ತರಣೆ ಕಡಿಮೆಯಾಗಿದೆ. ನಾವು ಹತ್ತಿಗೆ ಮತ್ತು ತೊಗರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು, ಅದಕ್ಕೆ ನಮ್ಮ ಉದಾಹರಣೆ ನಮ್ಮ ಎಣ್ಣೆಯ ಒಂದು ಬೆಲೆ ಕೂಡ ಹೆಚ್ಚಾಗಿದೆ. ಈಗ ಸೂರ್ಯಕಾಂತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಸೂರ್ಯಕಾಂತಿಯನ್ನು ಬೆಳಿಬೇಕು, ಯಾಕಂತಂದರೆ ಒಳ್ಳೆಯ ರೇಟು ಕೂಡ ಇಲ್ಲಿ ಸಿಗ್ತಾ ಇದೆ. ಆನಂತರ ಎಣ್ಣೆಕಾಳು ಬೆಳೆ ನಮ್ಮಲ್ಲಿ ಭಾಳಷ್ಟು ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡುವಂಥ ರೈತ ಬಾಂಧವರು ಯಾವ ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ, ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ ತಳಿ ಬಿತ್ತನೆಗೆ ಲಭ್ಯ ಇದೆ ಅಂತ ಹೇಳ್ತೀರಿ? ಎಲ್ಲ ರೈತ ಬಾಂಧವರಿಗೆ ಇತ್ತಿತ್ತಲಾಗಿ ನೀವು ನೋಡ್ತಾ ಇದ್ದೀರಿ, ಎಣ್ಣೆಕಾಳು ಅಥವಾ ಎಣ್ಣೆ ಬೆಲೆ ಏನಿದೆ ಅಲ್ಲ ಸಿಕ್ಕಾಪಟ್ಟಿ ಹೆಚ್ಚಾಗಿದೆ. ಇದಕ್ಕೆ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ. ಏನಪ್ಪ ಅಂತಂದರೆ ಈ ಇತ್ತಿತ್ತಲಾಗಿ ಸೂರ್ಯಕಾಂತಿ ಬೆಳೆ ಕೂಡ ಭಾಳ ಗಣನೀಯವಾಗಿ ಕಡಿಮೆ ಆಗಿತ್ತು. ಬಟ್ ಈ ವರ್ಷದಿಂದ ಮಾತ್ರ ಇದು ಮುಂದೆ ಒಂದು 2 ವರ್ಷ ಜಾಸ್ತಿನ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಣ್ಣೆ ಸಮಸ್ಯೆ ಭಾಳ ಇದೆ ದೇಶದಲ್ಲಿ. ಆದ್ದರಿಂದ ಸೊ ಎಣ್ಣೆಕಾಳು ಬೀಜೋತ್ಪಾದನೆ ಮತ್ತು ಎಣ್ಣೆಕಾಳು ಬೆಳೀಲಿಕ್ಕೆ ಸೂಕ್ತವಾದ ಸಮಯ ಕೂಡ ಇದಾಗಿದೆ. ಈಗ ಮುಂಗಾರು ಹಂಗಾಮಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಯಾವ ತಳಿಯನ್ನು ಶಿಫಾರಸು ಮಾಡ್ತೀರಿ? ಮುಂಗಾರು ಹಂಗಾಮಿನಲ್ಲಿ ಸೊ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ RSFH 1887 ಅಂತ ಇದೊಂದು ಹೈಬ್ರಿಡ್ ಸಂಕರಣ ತಳಿ ಇದು. ಈ ತಳಿಯನ್ನು ಇದ್ರದ್ದು ಏನಪ್ಪಾ ಅಂದ್ರೆ ವಿಶೇಷ ಗುಣಗಳು, ಒಂದು ಇದು ಮಾಗುವ ಅವಧಿ ಒಂದು 95-100 ದಿನದಲ್ಲಿ ಕಟಾವಿಗೆ ಬರುತ್ತೆ. 3-3.5 ತಿಂಗಳಲ್ಲಿ ಇದು ಬರುತ್ತೆ. 3-3.5 ತಿಂಗಳಲ್ಲಿ ಬಂದ್ಬಿಡುತ್ತೆ. ಮುಂದುವರೆದು ಇದು ವಲಯ 1 ಮತ್ತು 2 ಶಿಫಾರಸು ಮಾಡಲಾದಂತ ತಳಿ. ಗಿಡದ ಎತ್ತರ 190-190 cm ವರೆಗೆ ಬೆಳೆಯುತ್ತೆ. ಇಳುವರಿಯನ್ನು ರೈತ ಬಾಂಧವರು 12-16 ಕ್ವಿಂಟಲ್ ಒಂದು ಪ್ರತಿ ಹೆಕ್ಟರ್ಗೆ ಪಡಿಬಹುದು. RSFH 1887 ಅಂತ. RSFH 1887 ಇದರ ವಿಶೇಷತೆ ಅಂತ ಹೇಳ್ತೀರಿ? ಈ ಒಂದು ಸಂಕರಣ ತಳಿ ಏನಿದೆ ಅಲ್ಲ, ಸೊ ಎಲೆ ಚುಕ್ಕೆ ರೋಗ ಮತ್ತು ನಂಜಾನ ರೋಗಕ್ಕೆ ತಡೆದುಕೊಳ್ಳುವ ಒಂದು ಶಕ್ತಿಯನ್ನು ಹೊಂದಿರುತ್ತದೆ. ಇದರ ಕಾಯಿಯ ಒಂದು ಗಾತ್ರ ಹೇಗೆ ಇರ್ತದೆ? ಒಂದು ಸೂರ್ಯಕಾಂತಿ ಒಂದು ನೋಡಿದ್ರೆ ಸೂರ್ಯಕಾಂತಿ ಇದು ತೆನೆ ಏನಿದೆಲ್ಲ ದೊಡ್ಡದೇ ಇದೆ. ಒಂದು ಎಣ್ಣೆ ಪ್ರಮಾಣ ಒಂದು ಸುಮಾರು ಒಂದು 38-40% ಎಣ್ಣೆ ಈ ಇದರಿಂದ ಪಡೆಯಬಹುದಾಗಿದೆ. ಅಂದರೆ ಎಣ್ಣೆ ಪ್ರಮಾಣವನ್ನು ಕೂಡ ಚೆನ್ನಾಗಿದೆ. ಮತ್ತೆ ಬೇರೆ ತಳಿ? ಬೇರೆ ತಳಿ ಅಂದರೆ ಇತ್ತಿತ್ತಲಾಗಿ RSFH 700 ಅಂತ ಬಂದಿದೆ. ಬಟ್ ಅದಿನ್ನೂ ಬಿಡುಗಡೆ ಹಂತದಲ್ಲಿದೆ. ಈ ವರ್ಷದಲ್ಲಿ ಬಿಡುಗಡೆ ಆಗುತ್ತೆ, ಅದು ಮುಂದಿನ ವರ್ಷದಿಂದ ರೈತ ಬಾಂಧವರಿಗೆ ಸಿಗುತ್ತೆ. ಇದನ್ನು ಈಗ ಪ್ರಯೋಗಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಮಾಡಿರ್ತೇವೆ. ಅಂದರೆ ಮುಖ್ಯವಾಗಿ ನಾವು ಹೇಳೋದು RSFH 1887. ಹೌದೌದು ಸರ್, RSFH 1887. ಮುಂದಿನ ವರ್ಷ ಇದು RSFH 700 ಕೂಡ ಇದು ಒಂದು ತಳಿ ಬಿಡುಗಡೆ ಆದ ನಂತರ ಇದ್ರ ಪ್ರಮಾಣ ಜಾಸ್ತಿ ಮಾಡ್ತೀವಿ ನಾವು. ಅದು ಮುಂದೆ ಮುಂದಿನ ವರ್ಷದಲ್ಲಿ ರೈತ ಬಾಂಧವರಿಗೆ ಇದು ಕೂಡ ಸಿಗುತ್ತೆ. ಜೊತೆಗೆ ಶೇಂಗಾ ಬೆಳೆ, ಶೇಂಗಾ ಬೆಳೆಯಲ್ಲಿ ಇವಾಗ ನಮ್ಮ ಕಡೆಗೆ ಕದ್ರಿ ಲೇಪಾಕ್ಷಿ ಅಂತಿದೆ, ಮುಂದುವರೆದು KDG 128 ಅಂತ ಅವೆರಡು ತಳಿಗಳು ಸಹ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಆಮೇಲೆ ರೈತರಿಗೂ ಭಾಳ ಬೀಜದ ಒಂದು ಟ್ರಾನ್ಸ್ಫರ್ ಆಗಿ ಅವರೇ ಯೂಸ್ ಮಾಡಿಕೊಂಡು ಬೆಳೀತಾ ಇದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ KDG 128 ನಮ್ಮಲ್ಲಿ ಬೀಜ ಲಭ್ಯವಿದೆ. ಈಗ SR ದೊಡ್ಡಗೌಡ್ರೆ, ಈಗ ಯಾವುದೇ ತಳಿಯನ್ನು ಬೆಳೆಯೋಕ್ಕಿಂತ ಪೂರ್ವದಲ್ಲಿ ರೈತ ಬಾಂಧವರು ಭೂಮಿಯನ್ನು ಸಿದ್ಧತೆ ಮಾಡ್ಕೋಬೇಕಾಗ್ತದೆ, ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಬೇಕಾಗ್ತದೆ, ಒಂದು ಅಂತರವನ್ನು ಕೂಡ ಕಾಪಾಡ್ಕೋಬೇಕಾಗ್ತದೆ. ಏನು ಹೇಳ್ತೀರಿ ರೈತ ಬಾಂಧವರಿಗೆ? ಈಗ ನಾವೆಲ್ಲ ಹೇಳ್ತೀವಿ ಇಷ್ಟು ಇಳುವರಿಯನ್ನು ಪ್ರತಿ ಹೆಕ್ಟರ್ಗೆ ಪಡ್ಕೋಬೋದು ಅನ್ನುವಂಥ ಒಂದು ಮಾಹಿತಿಯನ್ನು. ರೈತ ಬಾಂಧವರು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಈ ಒಂದು ಬಿತ್ತನೆ ಪೂರ್ವದಲ್ಲಿ? ಬಿತ್ತನೆ ಪೂರ್ವದಲ್ಲಿ ಇದು ಒಂದು ಭಾರಿ ಒಂದು ಅತಿ ಮುಖ್ಯವಾದ ಒಂದು ಕಾರ್ಯ. ಸೊ ಯಾವುದೇ ಒಂದು ನಾವು ಬೆಳೆ ಬೆಳೀಲಿಕ್ಕೆ ನಮ್ಮ ಭೂಮಿ ಸಿದ್ಧತೆಯನ್ನು ಸರಿಯಾಗಿ ಮಾಡಿಕೊಂಡು ತಯಾರು ಮಾಡಿಕೊಂಡು ಇನ್ನೇನು ಮಳೆ ಬಿದ್ದ ತಕ್ಷಣ ನಾವು ಬಿತ್ತುವಂಗೆ ರೆಡಿ ಇಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರ ಆಯಿತು ಅದನ್ನೆಲ್ಲ ಹಾಕ್ಕೊಂಡು ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಬೆಳೆಗಳಿಗೆ ಮುಂಚಿತವಾಗಿ ಬಿತ್ತುವಕ್ಕಿಂತ ಮುಂಚೆನೇ ಅದನ್ನು ರೆಡಿ ಮಾಡಿಕೊಂಡು ಹಾಕ್ಕೊಂಡು ತಮ್ಮ ಹೊಲಗಳನ್ನು ಸರಿಯಾಗಿ ಸಿದ್ಧತೆ ಮಾಡಿ ಮುಂಗಾರು ಬರೋಕ್ಕಿಂತ ಮುಂಚೆ ರೆಡಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಈಗ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾವೀಗಾಗಲೇ ಹೇಳಿದ್ವಿ ತಳಿಗಳನ್ನು. ನಮ್ಮಲ್ಲಿ ತೊಗರಿ ಇದೆ, ಭತ್ತ ಇದೆ, ಹೆಸರು ಇದೆ, ಸೂರ್ಯಕಾಂತಿ ಇದೆ, ಜೊತೆಗೆ ಶೇಂಗಾ ಬೆಳೆಯನ್ನು ಕೂಡ ನಮ್ಮಲ್ಲಿ ಇದೆ. ವಿವಿಧ ಒಂದು ಬೆಳೆಗಳನ್ನು ಮುಂಗಾರು ಹಂಗಾಮಿಗೆ ರೈತ ಬಾಂಧವರಿಗೆ ಒಂದು ನಮ್ಮ ಕೃಷಿ ಶಿಕ್ಷಣ ವಿಸ್ತರಣಾ ಘಟಕ ಆಗಿರ್ಬೋದು ಬೀಜ ಘಟಕದಲ್ಲಿ ಲಭ್ಯವಿದೆ ಎಂಬಂಥ ಒಂದು ಮಾಹಿತಿಯನ್ನು. ಹೆಚ್ಚಿನ ಮಾಹಿತಿ ಬಿತ್ತನೆಗೆ ಬೇಕಾಗಿತ್ತು ಅಂತಂದರೆ ಅಥವಾ ಎಲ್ಲಿ ಸಿಗುತ್ತೆ, ಯಾವ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಏನಾದರೂ ಕನ್ಫ್ಯೂಸ್ ನಮ್ಮ ರೈತ ಬಾಂಧವರಿಗೆ ಇತ್ತಪ್ಪ ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಿ. 9538 9538 24 24 972 972. ಈಗ ದೊಡ್ಡಗೌಡ್ರೆ, ತಾವು ಹೇಳಿದ್ರಿ ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ ತಳಿಗಳು ಮುಂಗಾರು ಹಂಗಾಮಿಗೆ ಬಿಡುಗಡೆಗೊಂಡಿದ್ದಾವೆ, ಜೊತೆಗೆ ಅವುಗಳ ಲಭ್ಯತೆ ಎಲ್ಲಿ ಇದೆ ಎಂಬಂತ ಒಂದು ಮಾಹಿತಿಯನ್ನು, ಜೊತೆಗೆ ಯಾವ ಯಾವ ಬೀಜಗಳು ಯಾವ ಯಾವ ದರಕ್ಕೆ ಲಭ್ಯವಿದ್ದಾವೆ, ಏನು ದರ ನಿಗದಿಯನ್ನ ಮಾಡಿದ್ದಾರೆ ಎಂಬಂತ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡಿ. ವಿವಿಧ ಬೀಜ ಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿರುವ ಬೀಜಗಳ ಮಾಹಿತಿ ಮತ್ತು ಅದರ ದರಗಳ ಬಗ್ಗೆ ವಿವರವನ್ನು ನೀಡುತ್ತೇನೆ. ಮೊದಲನೇದಾಗಿ ಹೆಸರು ತಳಿ BGS 9, ಸುಮಾರು ಒಂದು 48 ಕ್ವಿಂಟಲ್ ಅಷ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುತ್ತದೆ. ಈ ಬೀಜವು KBK ಬೀದರ್ ಮತ್ತು ಕಲಬುರಗಿಯಲ್ಲಿ ಲಭ್ಯವಿರುತ್ತದೆ. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 112 ರೂಪಾಯಿ. ಮುಂದುವರೆದು ತೊಗರಿ TSAR ತಳಿಯು ಸುಮಾರು 1100 ಕ್ವಿಂಟಲ್ ನಷ್ಟು ಬೀಜವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿರುತ್ತದೆ. ಬೀಜ ಘಟಕ ರಾಯಚೂರು, ZARS ಕಲಬುರಗಿ, ARS ಬಿಗುಡಿ, ಮಾರ್ನೂರು, ಕವಡಿಮಟ್ಟಿ, KVK ರಡ್ಡೆವಾಡಿಗಿ, ಈ ಎಲ್ಲ ಒಂದು ಜಾಗದಲ್ಲಿ TSAR ತಳಿಯು ಲಭ್ಯವಿರುತ್ತದೆ. ಇದು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 100 ರೂಪಾಯಿ, ಒಂದು ಪ್ಯಾಕೆಟ್ ಬೀಜಕ್ಕೆ 550 ರೂಪಾಯಿ ಇರುತ್ತದೆ. ಇದು ಒಂದು 5 KG ಪ್ಯಾಕೆಟ್ ಲಭ್ಯವಿರುತ್ತದೆ. GRG 811 ತೊಗರಿ ವರೈಟಿ. ಇದರಲ್ಲಿ ಸುಮಾರು 1400 ಕ್ವಿಂಟಲ್ ಅಷ್ಟು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ವಿವಿಧ ಕೇಂದ್ರಗಳಲ್ಲಿ ಲಭ್ಯವಿರುತ್ತದೆ. ಅವು ಯಾವುವೆಂದರೆ ಬೀಜ ಘಟಕ ರಾಯಚೂರು, ZARS ಕಲಬುರಗಿ, ARS ಬಿಗುಡಿ, KVK ರಡ್ಡೆವಾಡಿಗಿ, ಕಲಬುರಗಿ ಮತ್ತು ಬೀದರ್ಗಳಲ್ಲಿ ತೊಗರಿ ತಳಿಯಾದಂತಹ GRG 811 ಸುಮಾರು 1400 ಕ್ವಿಂಟಲ್ನಷ್ಟು ಬೀಜವು ಲಭ್ಯವಿರುತ್ತದೆ. ಇದರ ದರ 110 ರೂಪಾಯಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ. ಇದು ಸಹ 5 KG ಪೊಟ್ಟಣದಲ್ಲಿ ಲಭ್ಯವಿರುತ್ತದೆ. ಮುಂದುವರೆದು ಇನ್ನೊಂದು ತಳಿಯಾದಂತಹ GRG 152 ಸುಮಾರು 20 ಕ್ವಿಂಟಲ್ನಷ್ಟು ಬೀಜವು ಬೀಜ ಘಟಕ ರಾಯಚೂರಿನಲ್ಲಿ ಮಾತ್ರ ಇದು ಲಭ್ಯವಿರುತ್ತದೆ. ಇದರ ಒಂದು ದರ ಸಹ 110 ರೂಪಾಯಿ ಪ್ರತಿ ಕಿಲೋ ಬೀಜಕ್ಕೆ ಇರುತ್ತದೆ. ಇದು ಸಹ 5 KG ಪೊಟ್ಟಣದಲ್ಲಿ ಲಭ್ಯವಿರುತ್ತದೆ. ಇದರ ದರ ಒಂದು ಪೊಟ್ಟಣಕ್ಕೆ 550 ರೂಪಾಯಿ ಬೆಲೆ. BSMR 736 ಈ ತಳಿಯು ಸಹ ಬೀಜ ಘಟಕ ರಾಯಚೂರಿನಲ್ಲಿ ಮಾತ್ರ ಲಭ್ಯವಿರುತ್ತದೆ. ಇದರ ದರ ಪ್ರತಿ ಕೆಜಿಗೆ 113 ರೂಪಾಯಿ. ಒಂದು ಪೊಟ್ಟಣದ ಗಾತ್ರ 5 KG, 5 KG ಪೊಟ್ಟಣದ ಬೆಲೆ 565 ರೂಪಾಯಿ. ಮುಂದುವರೆದು ಸೋಯಾಬೀನ್ನಲ್ಲಿ DSB 21 ಆದಂತಹ ಒಂದು ತಳಿ ಇರುತ್ತದೆ. ಲಭ್ಯತೆ ಬಗ್ಗೆ ಅಂದ್ರೆ 162 ಕ್ವಿಂಟಲ್ನಷ್ಟು ಈ ಬೀಜವು ಕೃಷಿ ವಿಜ್ಞಾನ ಕೇಂದ್ರ ಬೀದರದಲ್ಲಿ ಲಭ್ಯವಿರುತ್ತದೆ. ಇದರ ಒಂದು ದರ ಏನಪ್ಪಾ ಅಂದ್ರೆ 124 ರೂಪಾಯಿ. ಇದು 25 KG ಪ್ಯಾಕೆಟ್ ಅಲ್ಲಿ ಬರುತ್ತದೆ. ಒಂದು 25 KG ಪ್ಯಾಕೆಟ್ನ ಬೆಲೆ 3100 ರೂಪಾಯಿ. ಭತ್ತದ ತಳಿಗಳಾದಂತ ರಿಪಿಟಿ 5204 ಇದರ ಒಂದು ಲಭ್ಯತೆ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಒಂದು 64 ಕ್ವಿಂಟಲ್ನಷ್ಟು ಬೀಜ ಲಭ್ಯವಿರುತ್ತದೆ. ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಲಭ್ಯವಿರುತ್ತದೆ. ಇದು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 36.50, 25 KG ಪ್ಯಾಕೆಟ್ ಇರೋ ರೇಟ್ 912.50 ರೂಪಾಯಿ ಇರುತ್ತದೆ. ಇನ್ನೊಂದು ತಳಿಯಾದಂತ RNR 15048 ಅಂದ್ರೆ RNR 15048 ಈ ಬೀಜವು 315 ಕ್ವಿಂಟಲ್ನಷ್ಟು ಬೀಜವು ಲಭ್ಯವಿರುತ್ತದೆ. ಇದು ಸಹ ಒಂದು 25 KG ಪಟ್ಟಣ ಗಾತ್ರದಲ್ಲಿ ಲಭ್ಯವಿರುವುದು. ಇದರ ದರ 36.50 ರೂಪಾಯಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ. 25 KG ಪ್ಯಾಕೆಟ್ ಅನ್ನ ದರ 912.50 ರೂಪಾಯಿ. ಈ ಬೀಜವು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿ ಮತ್ತು ಕವಡಿಮಟ್ಟಿಯಲ್ಲಿ ಲಭ್ಯವಿರುತ್ತದೆ. ಇನ್ನೊಂದು ತಳಿಯಾದಂತ GGV 0501 GGV 0501 ಇದು ಒಂದು 48 ಕ್ವಿಂಟಲ್ನಷ್ಟು ಬೀಜ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ರೈತರಿಗೆ ಲಭ್ಯವಿರುತ್ತದೆ. ಇದರ ಪೊಟ್ಟಣ ಗಾತ್ರ ಸಹ ಒಂದು 25 KG ಇದು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 35 ರೂಪಾಯಿ ಇರುತ್ತದೆ. 25 KG ಪೊಟ್ಟಣಕ್ಕೆ 875 ರೂಪಾಯಿ ಇರುತ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಮುಖ್ಯ ಬೀಜ ಘಟಕ ರಾಯಚೂರಿನಲ್ಲಿ ಸೂರ್ಯಪಾನವು ಸಹ ಲಭ್ಯವಿರುತ್ತದೆ. ಅದರ ದರ 2 KG ಪ್ಯಾಕೆಟ್ ಆಗಿರುತ್ತದೆ. ದರ 590 ರೂಪಾಯಿ ಪ್ರತಿ ಕೆಜಿ ಬೀಜಕ್ಕೆ. ಒಂದು 2 KG ಬೀಜಕ್ಕೆ ಸುಮಾರು 1180 ರೂಪಾಯಿ ಆಗುತ್ತದೆ. ಇವು ಎಲ್ಲವೂ ನಮ್ಮ ಬೀಜ ಘಟಕದ ರಾಯಚೂರು ಮತ್ತು ವಿವಿಧ ಕೇಂದ್ರಗಳಲ್ಲಿ, ವಿವಿಧ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇರಬಹುದು ಮತ್ತೆ ಬೀಜ ಘಟಕ, ಇವೆಲ್ಲ ಒಂದು ಘಟಕದಲ್ಲಿ ಬೀಜವು ಈ ನಿರ್ದಿಷ್ಟವಾದ ದರದಲ್ಲಿ ಲಭ್ಯವಿರುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕಾಗಿ ನನ್ನ ವಿನಂತಿ. ಅದೇ ರೀತಿ ಮುಂಚೆ ಹೇಳಿದ ಹಾಗೆ ಬೀಜ ಘಟಕ, ಮುಖ್ಯ ಬೀಜ ಘಟಕ ರಾಯಚೂರಿನಲ್ಲಿ ಇದೇ ತಿಂಗಳು May 25 ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೀಜ ಮೇಳವನ್ನು ಮಾಡುತ್ತಿದ್ದೇವೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಈ ಒಂದು ಬೀಜ ಮೇಳಕ್ಕೆ ಆಗಮಿಸಿ ವಿವಿಧ ವಿಜ್ಞಾನಿಗಳು ಸಹ ಈ ಒಂದು ಬೀಜ ಮೇಳದಲ್ಲಿ ಬಂದಿರುತ್ತಾರೆ. ಏನಾದರೂ ತಮ್ಮ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವು ಭಾಗಿಯಾಗಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಒಳ್ಳೆಯದು ಡಾಕ್ಟರ್ SR ದೊಡ್ಡಗೌಡ್ರೆ, ಇಲ್ಲಿವರೆಗೂ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ. ಮುಖ್ಯವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏನೇನು ಸುಧಾರಿತ ತಳಿಗಳು ರೈತ ಬಾಂಧವರಿಗೆ ಬಿಡುಗಡೆಗೊಂಡಿದ್ದಾವೆ, ಜೊತೆಗೆ ಈ ಹಂಗಾಮಿನಲ್ಲಿ ಏನೇನು ಕೃಷಿ ಬೀಜಗಳು ರೈತ ಬಾಂಧವರಿಗೆ ಮಾರಾಟದ ಒಂದು ವ್ಯವಸ್ಥೆ ಇದೆ, ಜೊತೆಗೆ ರೈತ ಬಾಂಧವರು ಯಾವ ಯಾವ ದರಗಳಲ್ಲಿ ಇದನ್ನ ಎಲ್ಲಿ ಪಡ್ಕೋಬೇಕು ಅಂತ ಒಂದು ಮಾಹಿತಿಯನ್ನ ವಿಸ್ತೃತವಾಗಿ ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುವ ವಿವಿಧ ಬೆಳೆಗಳ ತಳಿಯ ಬೀಜಗಳ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ದೊಡ್ಡಗೌಡರ್ ಅವರೊಡನೆ ಸಂದರ್ಶನ ಕೇಳಿದ್ರಿ ಸಂದರ್ಶಕರು ಅಂಬರೀಶ್ ಅಶಿಹಾಳ್. ಹೀಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಪೇಟೆ ಧಾರಣೆಯನ್ನ. ಭಾರತದ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ 2-3 ದಿನ ಅಲ್ಲಲ್ಲಿ ಸಾಧಾರಣ ಮಳೆ ಆಗುವಂತಹ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-35 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 21-24 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 59-81 ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ 31-43 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 8-12 ಮೀಟರ್ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಕಳಿಸಿರುವ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ನೀರಿನ ಇಂಗುವಿಕೆ ಹೆಚ್ಚಾಗ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಹಂಗಾಮಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆಯನ್ನು ಮಾಡ್ಕೋಬೇಕು. ಇನ್ನು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನಿಂದ ಹೊದಿಕೆಯಾಗಿ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ರೈತ ಬಾಂಧವರು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬಳ್ಳಿಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಳ್ಳಿಗಳನ್ನು ಅಳವಡಿಸಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯುಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಉಪಯೋಗಿಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಪ್ಥಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಕಟಾವು ಹಂತದಲ್ಲಿರುವ ಶೇಂಗಾ ಬೆಳೆಯನ್ನು ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮೆಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮ್ಯಾಮೆಕಿನ್ ಬೆಂಜೋಯೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ರೈತಬಾಂಧವರು ಗಮನಿಸಬೇಕು. ಗಂಟಲು ಬೇನೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಆರಂಭದಲ್ಲಿ ಕಂಡುಬರುತ್ತದೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಇದರ ಉಲ್ಬಣವನ್ನು ತಡೆಗಟ್ಟಲು ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿಸುವುದು ಉತ್ತಮ. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ನೀಡಬೇಕು. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನ್ನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ನೀಡಿದವರು ಅಂಬರೀಷ್ ಅಶಿಹಾಳ್. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು. ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಕಡಲೆಕಾಳು ಕನಿಷ್ಠ 4,150 ಗರಿಷ್ಠ 4,422. ಹೈಬ್ರಿಡ್ ಹತ್ತಿ 44, ಕನಿಷ್ಠ 9,800-14,000. ಶೇಂಗಾ ಗುಂಗ್ರು 4,091-6,222. ಈರುಳ್ಳಿ 600-700. ರಾಜಹಂಸ ಭತ್ತ 1,070-1,349. ಸೋನಾ ಮಸರಿ ಭತ್ತ 1,201-1,847. ಕುಸುಬೆ 4,792. ಸೂರ್ಯಕಾಂತಿ 6,779-6,800. ಮತ್ತು ಕೆಂಪು ತೊಗರಿ 4,965-6,092. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆ ದರಗಳನ್ನು ತಿಳಿದುಕೊಂಡಿದ್ರಿ. ಈಗ ಕೇಳಿ ಕೆಲವು ಜನಪದ ಗೀತೆಗಳನ್ನು. ಆರಂಭದ ಗೀತೆಯನ್ನು ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ದೆವ್ವಾ ಬರ್ಬೇರಿಕ್ಕೆವ್ವಾ ಹುಷಾರಿಲ್ ಹೋಗವ್ವ, ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ, ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ. ಯವ್ವ ಹುಷಾರಿಲ್ ಹೋಗವ್ವ ತಂಗಿ ಜ್ವಾಕಿಲೆ ನಡೆಯವ್ವ, ಹುಷಾರಿಲ್ ಹೋಗವ್ವ, ತಂಗಿ ಜ್ವಾಕಿಲೆ ನಡೆಯವ್ವ.